ಮನಸ್ಸಿಗೆ ಇನ್ನು ಒಂದು ಹೆಜ್ಜೆ ಮಾತ್ರ. ಇಂದೇ ಭೇಟಿ ನೀಡಿ ಗುರುದೇವ್ ನೀಟ್ ಅಕಾಡೆಮಿ, ಭಾರತೀ ನಗರ, 3ನೇ ಅಡ್ಡರಸ್ತೆ, ಧಾರವಾಡ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9880452226, 9880412226. ರಾಜಾರಾಮ್ ಬಾಪು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ರಾಜಾರಾಮ್ ನಗರ, ಸಾಂಗ್ಲಿ, ಮಹಾರಾಷ್ಟ್ರ. ಇಲ್ಲಿ ಬಿಟೆಕ್ನೊಂದಿಗೆ ವಿದೇಶದಲ್ಲಿ ಎಂಎಸ್ ಮಾಡಬೇಕೆ? ಆರ್ಐಟಿನಲ್ಲಿ ಪ್ರವೇಶ ಪಡೆಯಿರಿ. ಎಂಎಸ್ ಆರ್ಐಟಿಯಲ್ಲಿ 2 ವರ್ಷ, ವಿದೇಶದಲ್ಲಿ 3 ವರ್ಷ, ಅಥವಾ ಆರ್ಐಟಿನಲ್ಲಿ 3 ವರ್ಷ, ವಿದೇಶದಲ್ಲಿ 2 ವರ್ಷ. ಬಿಎಸ್ ಆರ್ಐಟಿಯಲ್ಲಿ 2 ವರ್ಷ, ವಿದೇಶದಲ್ಲಿ 2 ವರ್ಷ. ಪಿಜಿ ಎಂಟೆಕ್ ಎಂಬಿಎ ಆರ್ಐಟಿಯಲ್ಲಿ 1 ವರ್ಷ, ವಿದೇಶದಲ್ಲಿ 1 ವರ್ಷ. ಸಿಇಟಿ, ಎಟಿಎಂಎ, ಸಿಇಟಿ ಮೂಲಕ ಪ್ರವೇಶ ಪಡೆಯಬಹುದು. ಮಹಾರಾಷ್ಟ್ರ ಸಿಇಟಿ ಹಾಗೂ ಜೆಡಬ್ಲ್ಯೂ ಮೂಲಕ ಕೂಡ ಪ್ರವೇಶ ಪಡೆಯಬಹುದು. 50 ವಿಶ್ವವಿದ್ಯಾಲಯಗಳೊಂದಿಗೆ ಎಂಒಯು. ಸಂಪರ್ಕಿಸಿ ಡಾಕ್ಟರ್ ರಮೇಶ್ ಮೇದಾರ್, ಆರ್ಐಟಿ, ರಾಜಾರಾಮ್ ನಗರ್, ಸಾಂಗ್ಲಿ. ಮೊಬೈಲ್ 9731223993. ಭವಿಷ್ಯ ಸುರಕ್ಷಿತ, ಮಹಂಗಾಯಿ ಕಿ ಚಿಂತಾ ಸೆ ದೂರ್, ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಕಾ ಹೈ ಯೇ ನೂರ್, ಗ್ಯಾರಂಟೀಡ್ ಪೆನ್ಷನ್ ಹರ ಮಹ ಸುಕೂನ್, ಯುಪಿಎಸ್ ಸೆ ಜುಡೇ ರಿಟೈರ್ಮೆಂಟ್. वर्तमान केंद्रीय सरकारी कर्मचारियों के लिए यूपीएस आकर्षक विकल्प है. 30 सितंबर 2025 तक यूपीएस को चुने और सुनिश्चित करें अपना भविष्य. www.npscra.nsdl.co.in जाकर ऑनलाइन माइग्रेशन करें या फॉर्म डाउनलोड करके पीडीएफ को दें. योजने माड़ी 2020 ರೊಳಗೆ ಒಬೆಸಿಟಿ ದೇಶದ ಸವಾಲು ಆಗಬಹುದು. ಇದು ನಮ್ಮ ಆರೋಗ್ಯಕ್ಕೂ ಅಭಿವೃದ್ಧಿಗೂ ಧಕ್ಕೆ ಆಗಬಹುದು. ಆದ್ರೆ ನಾವೆಲ್ಲರೂ ಒಟ್ಟಿಗೆ ಈ ಸವಾಲನ್ನ ಎದುರಿಸಬಹುದು. ಅಗರ್ ಆಪ್ ಖಾನೆ ಕೆ ತೆಲ್ ಮೇ ಕಟೌತಿ ಕರ್ತೆ ಹೈ, अपने को फिट रखते हैं, तो ये विकसित भारत की यात्रा में आपका एक बड़ा योगदान होगा. ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಕರೆಗೆ ಒಟ್ಟಾಗಿ ರಾಷ್ಟ್ರವು ಪ್ರತಿಜ್ಞೆ ಮಾಡುತ್ತಿದೆ. ಎಣ್ಣೆ ಸೇವನೆ ಕಡಿಮೆ ಮಾಡಿ ಉತ್ತಮ ಆರೋಗ್ಯವನ್ನು ಅಳವಡಿಸಿಕೊಳ್ಳೋಣ. ಹೆಚ್ಚುವರಿ ಉಪ್ಪು ಮತ್ತು ಸಕ್ಕರೆಯಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋಣ. ಸರಿಯಾಗಿ ತಿನ್ನಿರಿ, ಆರೋಗ್ಯವಾಗಿರಿ, ಇದು ಸರಿಯಾದ ಜೀವನ ವಿಧಾನ. ಬನ್ನಿ, ಈಟ್ ರೈಟ್ ಇಂಡಿಯಾ ಚಳುವಳಿ ಮೂಲಕ ಆರೋಗ್ಯಕರ ಭಾರತಕ್ಕಾಗಿ ಈ ಧ್ಯೇಯದ ಭಾಗವಾಗಿರಿ. ಆರೋಗ್ಯಕ್ಕಾಗಿ, ಸಾರ್ವಜನಿಕ ಹಿತಾಸಕ್ತಿಗಾಗಿ FSSAI ನಿಂದ ಹೊರಡಿಸಲಾಗಿದೆ. ಚಂದ್ರಕಾಕಾ ಸರಾಫ್ ಜ್ಯುವೆಲ್ಸ್ ತೆಗೆದುಕೊಂಡು ಬಂದಿದ್ದಾರೆ ಮಾನ್ಸೂನ್ ಜ್ಯುವೆಲ್ರಿ ಆಫರ್. ಪ್ರತಿಯೊಂದು ಆಭರಣದ ಖರೀದಿಯ ಮೇಲೆ ಖಚಿತ ಉಡುಗೊರೆ ಪಡೆಯಿರಿ. ಆಫರ್ 27 ಆಗಸ್ಟ್ 2025 ಮಾತ್ರ. ಆಫರ್ 5 ಗ್ರಾಂಗಿಂತ ಹೆಚ್ಚಿನ ಆಭರಣಗಳ ಮೇಲೆ ಮಾತ್ರ ಲಭ್ಯವಿರುತ್ತದೆ. ನಿಯಮ ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಲು ಬಯಸಿದ್ದಲ್ಲಿ ಇಲ್ಲಿದೆ ಸುವರ್ಣಾವಕಾಶ. ಇದಕ್ಕಾಗಿ ಸಿದ್ಧವಾಗಿದೆ ಪ್ರತಿಷ್ಠಿತ KLS VDIT ಹಳ್ಯಾಳ, AICTE UGC ಇಂದ ಮಾನ್ಯತೆ. 6 ಇಂಜಿನಿಯರಿಂಗ್ ಪದವಿ, 2 ಸ್ನಾತಕೋತ್ತರ ಪದವಿ, 7 ಸಂಶೋಧನಾ ಕೇಂದ್ರಗಳು. ನ್ಯಾಕ್ ನಿಂದ ಎ ಶ್ರೇಣಿಯ ಮಾನ್ಯತೆ. ನುರಿತ ಅನುಭವಿ ಶಿಕ್ಷಕ ವೃಂದ. 25ಕ್ಕಿಂತಲೂ ಹೆಚ್ಚು ಪೇಟೆಂಟ್ಗಳು. 30ಕ್ಕೂ ಹೆಚ್ಚು ಕೈಗಾರಿಕೆಗಳೊಂದಿಗೆ ಒಡಂಬಡಿಕೆ. ಬೇರೆ ಬೇರೆ ಸ್ಥಳಗಳಿಂದ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ. ಧಾರವಾಡದಿಂದ ವಿದ್ಯಾರ್ಥಿನಿಯರಿಗಾಗಿ ಪಿಂಕ್ ಬಸ್ ಸೌಲಭ್ಯ. ಸುಸಜ್ಜಿತ ಹಾಸ್ಟೆಲ್, ಮೆಸ್ ಹಾಗೂ ಕ್ಯಾಂಟೀನ್ ವ್ಯವಸ್ಥೆ. ಸಿಟಿ ಕೋಡ್ E135, ಕಾಮೆಟ್ K E74. ಪ್ರವೇಶಕ್ಕಾಗಿ ಸಂಪರ್ಕಿಸಿ 9448420102. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನೀವು ಯಾವಾಗಾದ್ರೂ ಯೋಚಿಸಿದ್ದೀರಾ, ನೀವು ನಿಮ್ಮ ಹತ್ತಿಯ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು? ಕಸ್ತೂರಿ ಕಾಟನ್ ಯೊಂದಿಗೆ ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅಂಗೈಯಲ್ಲಿ ಆಯುರ್ವೇದ ಪಿತ್ತ ಕಫ ಸಮತೋಲನವೇ ಆರೋಗ್ಯ, ಅಸಮತೋಲನವೇ ಅನಾರೋಗ್ಯ. ಆಹಾರ ವಿಹಾರ ಪತ್ತೆ ಉತ್ತಮ ಆರೋಗ್ಯ, ಮೆಣಸು ಶುಂಠಿ ಅಲುವೇರಾ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೆ ಔಷಧಾಲಯ. ಅಂಗೈಯಲ್ಲಿ ಆಯುರ್ವೇದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ. ಬಿಎಎಂಎಸ್ ಪದವಿ, ಸ್ನಾತಕೋತ್ತರ ಹಾಗೂ ಆಯುರ್ವೇದದ ಪಿಎಚ್ಡಿ ಕೋರ್ಸ್ಗಳು ಲಭ್ಯ. ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ. ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ. ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು. ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಆರೋಗ್ಯಯುತ ಚರ್ಮಕ್ಕೆ ಆಯುರ್ವೇದದ ಸ್ಪರ್ಶ, ಈ ಸಂದರ್ಶನದ ಮುಂದುವರೆದ ಭಾಗವನ್ನ ಕೇಳುತ್ತೀರಿ. ಭಾಗವಹಿಸುತ್ತಿದ್ದಾರೆ ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಕಾಯ ಚಿಕಿತ್ಸಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾ ಪೂರ್ಣಿಮಾ ಬಿ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ. ಆತ್ಮೀಯ ಕೇಳುಗರೆ, ಹೆಗ್ಗೇರಿ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಧಾರವಾಡ ಆಕಾಶವಾಣಿ ಜಂಟಿಯಾಗಿ ನಡೆಸ್ತಾ ಇರುವಂಥ ಈ ಒಂದು ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಡಾಕ್ಟರ್ ಪೂರ್ಣಿಮಾ ಬಿ ಅವರಿದ್ದಾರೆ. ಕಾಯ ಚಿಕಿತ್ಸೆ ವಿಭಾಗದ ಪ್ರಾಧ್ಯಾಪಕರು, ಹೆಗ್ಗೇರಿ ಆಯುರ್ವೇದ ಮಹಾವಿದ್ಯಾಲಯದೊಳಗೆ ಹುಬ್ಬಳ್ಳಿಯೊಳಗೆ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಆರೋಗ್ಯ ಕುರಿತಂತೆ ನಮಗೆಲ್ಲ ಬಹಳ ಅವಶ್ಯಕವಾಗಿ ಬೇಕಾದಂತ ಮಾಹಿತಿ ಬೇಕಾಗಿದೆ. ಯಾಕಂದ್ರೆ ಇವತ್ತು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರೆ. ಅಂದ್ರೆ ಬರದಂಗೆ ತಡೆಯೋದೇ ಬಹಳ ಉತ್ತಮವಾದ ವಿಧಾನ. ಇಲ್ಲಾಂದ್ರೆ ಎಕ್ಸ್ರೇ ಸ್ಕ್ಯಾನಿಂಗ್, ಅಲ್ಟ್ರಾ ಸ್ಕ್ಯಾನಿಂಗ್, ಸಾಕಷ್ಟು ಪರೀಕ್ಷೆಗಳು ಎಲ್ಲ ಇರ್ತದೆ. ಅದಕ್ಕೆ ನೀವು ಅದನ್ನೆಲ್ಲ ಅದರಿಂದ ದೂರ ಇರಬೇಕು ಅಂದ್ರೆ ಒಂದಿಷ್ಟು ಆರೋಗ್ಯ ಶೈಲಿಯನ್ನು ನಾವು ರೂಢಿಸ್ಕೊಳ್ಬೇಕು. ಉತ್ತಮವಾಗಿ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಹೇಗೆ? ಆರೋಗ್ಯ ರಹಿತವಾಗಿರ್ಬಹುದು, ಬೆಳಿಗ್ಗೆ ವಾಕಿಂಗ್ ಇರ್ಬೋದು, ಊಟವನ್ನು ತಕ್ಕ ಮಟ್ಟಿಗೆ ಸರಿಯಾಗಿ ಮಾಡುವಂಥದ್ದು, ಆಮೇಲೆ ವ್ಯಾಯಾಮ ಮಾಡುವಂಥದ್ದು, ಆಮೇಲೆ ಧನಾತ್ಮಕ ಆಲೋಚನೆ, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡುವಂಥದ್ದು, ಇವೆಲ್ಲ ಮಾಡಿದ್ರೆ ಖಂಡಿತವಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಮ್ಮೊಳಗೆ ಒಬ್ಬ ವೈದ್ಯ ಇದ್ದಾನೆ. ನಮ್ಮೊಳಗಿರೋ ವೈದ್ಯನಿಗೆ ನಾವು ಸರಿಯಾಗಿ ಅವಕಾಶ ಕೊಟ್ಬಿಟ್ರೆ ಬೇರೆ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಆದರೆ ಹೊರಗಡೆ ಸಾಕಷ್ಟು ತಿಂಡಿ ತಿನ್ನೋದು ಜಾಸ್ತಿ ಆಗಿದೆ, ಆಮೇಲೆ ಅನಿಯಮಿತವಾಗಿ ಊಟ ಮಾಡೋದೇ ಶುಗರ್ಗೆ ಕಾರಣ ಅಂತ ಆಯುರ್ವೇದದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದೆ. ಮನೆಗೆ ಅಮ್ಮನೇ ಎಷ್ಟೋ ಔಷಧಿ ಮಾಡ್ಕೊಡ್ತಿದ್ಲು, ಗೃಹಿಣಿನಿ ಮನೆಯೊಳಗಿನ ಒಂದು ಚೂರ್ಣ ಆಮೇಲೆ ಶುಂಠಿ ಇದರಿಂದನೇ ಮಾಡ್ಕೊಡ್ತಿದ್ರು. ಹಾಗೆ ನೋಡಿದ್ರೆ ಈಗ ನಮ್ಗೆ ಅದರ ಅವಶ್ಯಕತೆ ಬಹಳ ಅದ ಆಯುರ್ವೇದ ಅಂತ ಹೇಳ್ತಾ. ಚರ್ಮ ನಮ್ಮ ದೇಹದ ಅತಿ ದೊಡ್ಡವಾದ ಅಂಗ, ಒಂದು ಕಾಂತಿಯುತವಾಗಿ ಮತ್ತು ಆರೋಗ್ಯದಾಯಕ ಇಟ್ಕೊಳ್ಬೇಕು ಅಂದರೆ ಹೆಂಗೆ ನಾವು ನೋಡ್ಕೊಳ್ಬೇಕು? ಚರ್ಮದ ಮೂಲಕನೇ ನಮಗೆ ಎಷ್ಟೋ ರೋಗಗಳ ಒಂದು ಇರುವಿಕೆ ಗೊತ್ತಾಗ್ತದೆ, ಅದನ್ನು ಕೂಡ ಹೆಂಗೆ ಪತ್ತೆ ಹಚ್ಚಬೇಕು? ಒಟ್ಟಾರೆ ಆರೋಗ್ಯಯುತವಾದ ಚರ್ಮ ಬೇಕು ಅಂತಂದಾಗ ಆಯುರ್ವೇದ ಸ್ಪರ್ಶ ಯಾವ ರೀತಿ, ಆರೋಗ್ಯಮಯ ಚರ್ಮಕ್ಕೆ ಆಯುರ್ವೇದ ಸ್ಪರ್ಶ, ಈ ಕುರಿತಂತೆ ಇವತ್ತು ಡಾಕ್ಟರ್ ಪೂರ್ಣಿಮಾ ಬಿ ಅವರು ನಿಮಗೆ ಮಾಹಿತಿ ನೀಡಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಪೂರ್ಣಿಮಾ ಅವರನ್ನು ಸ್ವಾಗತ ಮಾಡ್ತಾ ಇದ್ದೆ. ನಮಸ್ಕಾರ ಡಾಕ್ಟರ್ ಪೂರ್ಣಿಮಾ ಅವರೇ. ಸುಸ್ವಾಗತ. ಈಗ ವಿಶೇಷವಾಗಿ ಆಯುರ್ವೇದದೊಳಗೆ ಪಂಚಕರ್ಮದ ಮಹತ್ವ ಬಹಳ ಅದ. ಈಗ ತ್ವಚೆ ಆರೋಗ್ಯದೊಳಗೆ ಈ ಶೋಧನ ಅಥವಾ ಪಂಚಕರ್ಮದ ಒಂದು ಸಹಕಾರ ಹೆಂಗೆ ತೊಗೊಳ್ಬೇಕು ಅಂದ್ರೆ ಪಂಚಕರ್ಮ ಮಾಡೋದ್ರಿಂದ ಕೂಡ ಚರ್ಮದ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬಹುದು, ಆ ಕುರಿತಂತೆ ವಿವರವಾಗಿ ಹೇಳ್ಬೋದಾ? ಕುಷ್ಠ ದೀರ್ಘ ರೋಗಾಣಾಮ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ. ಕುಷ್ಠ ಅಂದ್ರೆ ಇಲ್ಲಿ ಲೆಪ್ರಸಿ ಅಥವಾ ಇನ್ನೊಂದು ಆ ತರ ಅಲ್ಲ, ನಾವು ಈಗ ಎಲ್ಲ ಚರ್ಮಕ್ಕೆ ಸಂಬಂಧಪಟ್ಟಂತಹ ರೋಗಗಳನ್ನ ಕುಷ್ಠ ಚಿಕಿತ್ಸಾ ಅನ್ನೋ ಒಂದು ಅಧ್ಯಾಯದಲ್ಲಿ ಎಲ್ಲ ತ್ವಚೆಯ ರೋಗಗಳನ್ನ ನಾವು ಸ್ಟಡಿ ಮಾಡ್ತೀವಿ. ಆಲ್ ಡರ್ಮಟೋಲಾಜಿಕಲ್ ಡಿಸೀಸಸ್ ಕಮ್ಸ್ ಅಂಡರ್ ಚಿಕಿತ್ಸಾ ಇನ್ ಅವರ್ ಆಯುರ್ವೇದ. ವಿ ಡೀಲ್ ಲೈಕ್ ದಟ್, ಅದೊಂದು ನಿಧಾನ, ಅಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸೊ ಅದರಲ್ಲಿ ಹೇಳೋ ಪ್ರಕಾರ ಅಂದರೆ ದಟ್ ಇಸ್ ಕುಷ್ಠ ದೀರ್ಘ ರೋಗಾಣ, ತ್ವಚೆಯ ರೋಗಗಳನ್ನು ನಾವು ಯಶಸ್ವಿಯಾಗಿ ತಡೆಗಟ್ಟಬಹುದು. ಆದರೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಈಗಾಗಲೇ ನಾನು ಹೇಳ್ದಂಗೆ ಒಂದು ಕಾರಣಗಳನ್ನು ತ್ಯಜಿಸೋದ್ರ ಮೂಲಕ, ಇನ್ನೊಂದು ದಿನಚರ್ಯೆ ಮತ್ತೆ ಋತುಚರ್ಯೆಯನ್ನ ಫಾಲೋ ಮಾಡೋದ್ರ ಮೂಲಕ ನಾವು ತಡೆಗಟ್ಬೋದು. ಆದ್ರೆ ತಡೆಗಟ್ಟಲಾಗದೆ ರೋಗಗಳ ಉತ್ಪತ್ತಿ ಆದ್ರೆ ಆಗ ಏನಾಗ್ತದೆ ಅಂತಂದ್ರೆ, ಈ ಪ್ರಿಲಿಮಿನರಿ ಸ್ಟೇಜಸ್ ಅಲ್ಲಿ ನಾವು ಆದಷ್ಟು ಬೇಗ ಆಸ್ ಸೂನ್ ಆಸ್ ದ ಡಿಸೀಸ್ ಶುಡ್ ಬಿ ಟ್ಯಾಕಲ್ಡ್, ಅದರ್ವೈಸ್ ಏನಾಗುತ್ತೆ ಅಂದ್ರೆ ಅದು ಕ್ರಾನಿಸಿಟಿ ಅಂತ ಹೇಳ್ತೇವೆ, ಜೀರ್ಣಾವಸ್ಥೆಗೆ ಬರುತ್ತೆ. ಸೊ ಯಾವುದೇ ಡಿಸೀಸ್ ಆಗಲಿ, ತ್ವಚೆಯ ರೋಗವೂ ಅಷ್ಟೇ, ಸ್ಪೆಷಲಿ ತ್ವಚೆಯ ರೋಗ ಅದು ದೀರ್ಘ ರೋಗವಾಗಿ ಬದಲಾವಣೆ ಹೊಂದೋದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಹಾಗಾಗಿ ನಾವು ತುಂಬಾ ಅರ್ಲಿಯಾಗಿ ಅದನ್ನ ನಾವು ಚಿಕಿತ್ಸೆಯನ್ನ ಕೊಡಬೇಕು. ಈಗ ಅಲ್ಪದೋಷ ಮತ್ತೆ ಬಹುದೋಷ ಅಂತ ಹೇಳ್ತೀವಿ ಚರ್ಮ ವ್ಯಾಧಿಗಳಲ್ಲಿ. ಅಲ್ಪದೋಷ ಅಂತಂದ್ರೆ ಆಗಿನ್ನೂ ಶುರುವಾಗಿ ಇರುವಂತಹ ಚರ್ಮ ರೋಗದಲ್ಲಿ ಸ್ವಲ್ಪವೇ ಟಾಕ್ಸಿನ್ಸ್ ಅಥವಾ ಆಮ ಅಂತ ಏನ್ ಹೇಳ್ತೀವಿ ಅದು ನಮ್ಮ ದೇಹದಲ್ಲಿ ಪಸರಿಸ್ತಾ ಇರ್ತದೆ, ಅದರಿಂದ ಕೆಲವು ಲಕ್ಷಣಗಳು ಕಾಣಿಸ್ತಾ ಇರ್ತದೆ. ಸೊ ಆ ಅವಸ್ಥೆಯಲ್ಲಿ ನಾವು ಶಮನೌಷಧಿ ಅಂದ್ರೆ ಕೆಲವು ಔಷಧಿಗೆ, ಕೆಲವು ಕಷಾಯ ಗುಟಿಕ ಇಂಥದ್ರಿಂದ ನಾವು ಟ್ರೀಟ್ ಮಾಡ್ಬೋದು, ಅಂದ್ರೆ ಚಿಕಿತ್ಸೆಯನ್ನು ಕೊಡ್ಬೋದು. ಆದ್ರೆ ಬಹುದೋಷಾವಸ್ಥಾ ಅಂತಂದ್ರೆ ಈಗ ಇಂಥ ಅರ್ಲಿ ಸ್ಟೇಜ್ ಅನ್ನ ನಾವು ಸರಿಯಾಗಿ ಟ್ಯಾಕಲ್ ಮಾಡದೆ ಚಿಕಿತ್ಸೆ ಮಾಡಲಿಲ್ಲ ಅಂದ್ರೆ, ಸೊ ಅದೇನಾಗ್ತದೆ ಅಂದ್ರೆ ಜೀರ್ಣಾವಸ್ಥೆಗೆ ಪ್ರೋಗ್ರೆಸ್ ಆಗಿ ಬಹುದೋಷಾವಸ್ಥಾ ಅಂದ್ರೆ ಇಡೀ ದೇಹಕ್ಕೆ ಆಮ ಅಥವಾ ಟಾಕ್ಸಿನ್ಸ್ ಪ್ರಸಾರಣ ಆಗ್ತದೆ, ಮತ್ತೆ ಆ ರೋಗವು ಕೂಡ ಅದರ ಪ್ರೊಗ್ನೋಸಿಸ್ ಅಂತ ಏನ್ ಹೇಳ್ತೀವಿ, ಸಾಧ್ಯತೆ ಅಂತ ಏನ್ ಹೇಳ್ತೀವಿ ಅದು ಕಷ್ಟ ಆಗ್ತದೆ. ಈಗ ಎಲ್ಲಾ ಚರ್ಮ ವ್ಯಾಧಿಗಳು ಸಾಧ್ಯ ಇರೋದಿಲ್ಲ, ಇದೇ ಕಾರಣಕ್ಕೆ ಚರ್ಮ ವ್ಯಾಧಿಗಳು ಕೆಲವು ಸಾಧ್ಯ ಆದ್ರೆ ಅಂದ್ರೆ ಚಿಕಿತ್ಸೆ ಮಾಡ್ಲಿಕ್ಕೆ ಸಂಪೂರ್ಣ ಸಾಧ್ಯ ಇರುತ್ತೆ, ಕೆಲವು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ, ಕೆಲವು ಕಷ್ಟ ಸಾಧ್ಯ ಆಗುತ್ತೆ, ಕೆಲವು ಪೂರ್ಣ ಅಸಾಧ್ಯ ಆಗ್ತದೆ. ಸೊ ಸಾಧ್ಯ ಆಗ್ಬೇಕು ಅಂದ್ರೆ ನಾವು ಆದಷ್ಟು ಬೇಗ ಅರ್ಲಿ ಸ್ಟೇಜ್ ಅಲ್ಲಿ ಅದನ್ನ ಟ್ಯಾಕಲ್ ಮಾಡಬೇಕು. ಸೊ ಈಗ ಬಹುದೋಷಾವಸ್ಥೆಯಲ್ಲಿ ಈ ಶೋಧನ ಅನ್ನೋದು ಆರೋಗ್ಯವಂತನಲ್ಲೂ ಕೂಡ ನಾವು ದಿನಚರ್ಯ ಋತುಚರ್ಯದಲ್ಲಿ ಹೇಳ್ತೀವಿ ಇಂಥ ಋತುವಿನಲ್ಲಿ ಈಗ ಈ ಶೋಧನ ಚಿಕಿತ್ಸಾ ಅಂತಂದ್ರೆ ಶೋಧನಂ ನಾಮ ದೋಷಾಣಾಂ ಶುದ್ಧಿಹಿ ಅಂತ. ಶೋಧನಂ ನಾಮ ದೋಷಾಣಾಂ ಶುದ್ಧಿಹಿ ಅಂದ್ರೆ ದೋಷ ಅಂದ್ರೆ ಇದೆ ಟಾಕ್ಸಿನ್ಸ್ ಅಥವಾ ಆಮ ಅಂತ ಏನಿರುತ್ತೆ ಅದನ್ನ ದೇಹದಿಂದ ಹೊರಗಾಕೋಕೆ ನಾವು ಶೋಧನ ಅಂತ ಹೇಳ್ತೀವಿ. ಈ ಎಲ್ಲ ಏನ್ ಪಂಚಕರ್ಮ ಅಥವಾ ಶೋಧನ ಚಿಕಿತ್ಸಾ ಅಂತ ಇದೆ, ಇವೆಲ್ಲ ಮಾಡುವ ಕೆಲಸಗಳು ಕೂಡ ಇದೆ. ಶರೀರದಿಂದ ಸಂಪೂರ್ಣವಾಗಿ ವಿಷವನ್ನ ತೆಗೆದಾಕ್ತದೆ, ರೋಗಕಾರಕ ಚರ್ಮ ವ್ಯಾಧಿಗಳನ್ನು ಉಂಟು ಮಾಡುವಂತಹ ರೋಗಕಾರಕಗಳನ್ನ ಹೊರಗಾಗ್ತದೆ. ಸೊ ಈಗ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಅಂತ ನಾವು ಐದು ಏನು ಇದು ಚಿಕಿತ್ಸೆಗಳು ಹೇಳ್ತೇವೆ, ಅದಕ್ಕೆ ಅದರದ್ದೇ ಆದ ನಿಯಮಗಳಿದೆ. ಯಾವಾಗ ತಗೋಬೇಕು, ಹೇಗೆ ತಗೋಬೇಕು, ಯಾವಾಗ ಅದು ನಾವು ರೋಗ ಪರೀಕ್ಷೆ ಮತ್ತೆ ರೋಗಿಯ ಪರೀಕ್ಷೆ ಮಾಡಿ ಕಾಲಾನುಸಾರ ಆಮೇಲೆ ವಯಸ್ಸಿಗೆ ಅನುಸಾರ ರೋಗದ ಅವಸ್ಥಾನುಸಾರ ನಾವು ಅದನ್ನ ಚಿಕಿತ್ಸೆ ರೂಪದಲ್ಲಿ ಕೊಡ್ತೀವಿ. ಅಂದ್ರೆ ಒಟ್ಟಾರೆ ಈ ಪಂಚಕರ್ಮ ಮಾಡೋದ್ರಿಂದ ಬಹುಶಃ ಆರಂಭಿಕವಾಗಿ ತೊಂದರೆಗಳನ್ನು ನಾವು ನಿರ್ವಹಿಸಬಹುದು, ಮತ್ತೆ ಮುಂದುವರೆದು ಬಹುಶಃ ಅಲ್ಲಿ ಚರ್ಮದ ಆರೋಗ್ಯಕ್ಕೆ ಕೆಲವೊಂದು ಶಮನ ಚಿಕಿತ್ಸೆಗಳನ್ನು ಕೂಡ ಕೊಡ್ತೀರಿ. ಪಂಚಕರ್ಮ ಅನ್ನೋದೇನಿದೆಲ್ಲ ನಾವು ಶೋಧನ ಚಿಕಿತ್ಸೆ, ಅದು ಖಂಡಿತವಾಗಿ ಆರಂಭಿಕವಾಗಿ ಅಲ್ಲಿ ಈ ಪಂಚಕರ್ಮದಿಂದನೇ ಎಷ್ಟೋ ಚರ್ಮದ ಕಾಂತಿ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇದೆ. ದಿನಚರ್ಯ ಋತುಚರ್ಯದಲ್ಲೂ ನಾವು ಏನು ಶೋಧನ ಹೇಳ್ತೀವಲ್ಲ ಸರ್, ಅದು ಪ್ರಿವೆನ್ಷನ್ಗೋಸ್ಕರ ಕೂಡ ಮುಂದೆ ಬರುವಂತಹ ರೋಗಗಳು. ಈ ಬಹುದೋಷಾವಸ್ಥಾ ಅಂತಂದ್ರೆ ಅದರಲ್ಲಿ ತುಂಬಾ ಕ್ರಾನಿಸಿಟಿ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಅಲ್ಲಿ ಶೋಧನ ಚಿಕಿತ್ಸಾ ಆದ ಅವಶ್ಯಕತೆ ತುಂಬಾ ಇರುತ್ತೆ. ಅಲ್ಲಿ ಶೋಧನ ಚಿಕಿತ್ಸೆಯ ಮೂಲಕನೇ ನಾವು ಎಲ್ಲ ವಿಷಯಗಳನ್ನ ಹೊರಗಾಕ್ಬೇಕು, ಹಾಗಾಗಿ ರೋಗ ಶಮನ ಆಗ್ತದೆ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ರೋಗ ಶೋಧನ ಅಂದ ತಕ್ಷಣ ನಾವು ದೇಹದಲ್ಲಿರೋ ಎಲ್ಲಾ ಕಲ್ಮಶವನ್ನ ವಿಷವನ್ನ ತಕ್ಷಣವಾಗಿ ತೆಗಿಯಕಾಗುದಿಲ್ಲ. ನಾವು ರೋಗಿಯ ಬಲ, ರೋಗದ ಬಲ, ಅವರ ಶಕ್ತಿ, ಆರೋಗ್ಯ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಶೋಧನ ಚಿಕಿತ್ಸೆ ಕೊಡ್ಬೇಕಾಗುತ್ತೆ. ಶಮನ ಚಿಕಿತ್ಸೆ ಕ್ರಮಗಳನ್ನು ಅನುಸರಿಸಬೇಕಾಗಿ, ಹೌದು ಸರ್, ಹೌದು. ಶೋಧನ ಆದ್ಮೇಲೆ ಶಮನ ಚಿಕಿತ್ಸೆ ಕೊಟ್ರೆ ನಮಗೆ ಅದರ ಚಿಕಿತ್ಸೆಯ ಏನು ಇಫೆಕ್ಟ್ ಇರ್ತದೆ ಅದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಶಮನ ಚಿಕಿತ್ಸೆ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು ವಿವರವಾಗಿ? ಶಮನ ಚಿಕಿತ್ಸೆ ಅಂತಂದ್ರೆ ಈಗ ಕೆಲವು ಶಮನ ಚಿಕಿತ್ಸೆಯನ್ನು ನಾವು ಆಯುರ್ವೇದದಲ್ಲಿ ತುಂಬಾ ಫಾರ್ಮುಲೇಷನ್ಸ್ ಮೂಲಕ ಯೋಗಗಳಂತ ಹೇಳ್ತೀವಿ, ಲೈಕ್ ಒಟ್ಟಿಗಳಾಗ್ಬೋದು, ಕಷಾಯಗಳಾಗ್ಬೋದು, ಘೃತಗಳಾಗ್ಬೋದು, ಸ್ನೇಹಪಾನ ಅಂತ ಹೇಳ್ತೀವಿ, ರಸಾಯನದ ರೂಪದಲ್ಲಿ ಕೊಡ್ಬೋದು, ಅರಿಷ್ಟಗಳ ರೂಪದಲ್ಲಿ, ತೈಲಗಳ ರೂಪದಲ್ಲಿ, ಲೇಪಗಳ ರೂಪದಲ್ಲಿ, ಅಂದ್ರೆ ಬಾಹ್ಯ ಚಿಕಿತ್ಸಾ ಆಭ್ಯಂತರ ಚಿಕಿತ್ಸಾ ಎರಡು ಚಿಕಿತ್ಸೆಗಳನ್ನ ಕೊಡ್ತೇವೆ. ಶೋಧನವನ್ನು ಬಿಟ್ಟು ಇದು ಶಮನ ಚಿಕಿತ್ಸಾ. ಈ ಶಮನ ಚಿಕಿತ್ಸೆಗೆ ನಾವು ಸುಮಾರು ಸಂಹಿತೆಗಳಲ್ಲಿ ಸಾವಿರಾರು, ಈಗ ಚರಕ ಸಂಹಿತೆಯಲ್ಲೇ ಸಾವಿರಾರು ಶ್ಲೋಕಗಳಿದೆ, 1,000 ಶ್ಲೋಕಗಳಿದೆ. ಹೀಗೆ ಚರ್ಮ ವ್ಯಾಧಿಗಳಲ್ಲೂ ಕೂಡ ಅಪಾರವಾದಂತಹ ಚಿಕಿತ್ಸಾ ಯೋಗಗಳನ್ನ ಹೇಳಿದ್ದಾರೆ. ನಾನು ಕೆಲವೇ ಶಮನ ಯೋಗಗಳನ್ನ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಉತ್ತಮವಾದ ಶಮನ ಯೋಗಗಳನ್ನ ಹೇಳಬೇಕು ಅಂತಂದ್ರೆ, ಈಗ ನಾನು ಅಗ್ರದ್ರವ್ಯ ಅಂತ ಹೇಳಿದೆ, ಕದಿರಾರಿಷ್ಟ ಅದು ಸ್ನೇಹಪಾನ ಮತ್ತೆ ಪರಿಷೇಕಾರ್ಥ, ಯೂಸ್ ಮಾಡ್ಬೋದು. ಕೆಲವು ಘೃತಗಳು ಹೇಳಬೇಕು ಅಂದರೆ ಮಹಾತಿಕ್ತಕ ಘೃತ, ತಿಕ್ತಕ ಘೃತ, ತ್ರಿಫಲಾಘೃತ, ಮಹಾಖದಿರ ಘೃತ, ದೆನ್ ವಿರೇಚನಾರ್ಥ ಅಂದರೆ ನಾವು ಶೋಧನ ಮಾಡುವಾಗ ಕಲ್ಮಶವನ್ನು ಹೊರಗಾಕಲಿಕ್ಕೆ ಪರ್ಗೇಷನ್ ರೂಪದಲ್ಲಿ ಈ ಮಣಿಭದ್ರ ಗುಡ ಅಂತ ಒಂದು ತಿಂಗಳು ನಾವು ಶೋಧನ ಚಿಕಿತ್ಸೆಯಲ್ಲಿ ಬಳಸ್ತೇವೆ. ಸೊ ಅದನ್ನು ಆಮೇಲೆ ಮಧ್ವಾಸವ, ತ್ರಿಫಲಾಸವ, ಇವು ಆಸವ ಯೋಗಾಸು. ಅದೇ ರೀತಿ ಲೇಪಗಳಲ್ಲ ಅಂತಂದರೆ ಕೆಲವು ಶಿರೀಷ ತ್ವಕ್ಲೇಪ ಅಂತ ಬರುತ್ತೆ, ಹರಿದ್ರ ಲೇಪ, ಕಾಕಮಾಚಿ ಲೇಪ, ಅರಗ್ವದ ಪತ್ರ ಲೇಪ, ಆ್ಯಂಡ್ ದೆನ್ ಸಿದ್ಧಾರ್ಥಕ ಸ್ನಾನ ಅಂತಲೂ ಕೂಡ ತುಂಬ ಇದು ವಿಶೇಷವಾದ ಒಂದು ಚಿಕಿತ್ಸಾ ಪದ್ಧತಿ ಸಿದ್ಧಾರ್ಥಕ ಸ್ನಾನ. ಎಸ್ಪೆಷಲಿ ಇದರಲ್ಲಿ ನಾವು ಮುಸ್ತ, ಮದನ, ತ್ರಿಫಲ, ಕರಂಜ, ಅರಗ್ವದ ಮತ್ತು ಇಂದ್ರಯವ, ದಾರ್ವಿ ಇಂಥ ಔಷಧ ದ್ರವ್ಯಗಳಿಂದ ಕ್ವಾತವನ್ನು ನಾವು ತಯಾರಿಸಿ ಅದರಿಂದ ಸ್ನಾನವನ್ನು ಮಾಡಲಿಕ್ಕೆ ಹೇಳ್ತೀವಿ. ಇದು ತುಂಬ ಇಫೆಕ್ಟಿವ್, ಶ್ರೇಷ್ಠ ಚಿಕಿತ್ಸೆ ಕೂಡ. ಇದೇ ಸಿದ್ಧಾರ್ಥಕ ಕಷಾಯವನ್ನು ನಾವು ಶೋಧನಗಳಲ್ಲಿ ಕೂಡ ಕೆಲವು ಯೂಸ್ ಮಾಡ್ಬೋದು. ಅಂದರೆ ವಮನ ವಿರೇಚನ ಮತ್ತು ಉದ್ಘರ್ಷಣ ಅಂತೀವಿ. ಉದ್ಘರ್ಷಣ ಅಂದರೆ ಲೇಪನ ಮಾಡುವುದು, ಲೇಪನ ಮಾಡಿ ಸ್ವಲ್ಪ ರಭಸವಾಗಿ ತಿಕ್ಕುವುದು, ಅದನ್ನು ಉದ್ಘರ್ಷಣ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಗಂಧಕ ರಸಾಯನ, ಕೆಲವು ರಸಾಯನ ಔಷಧಿ ಅಂದರೆ ಗಂಧಕ ರಸಾಯನ, ಆರೋಗ್ಯ ವರ್ಧಿನಿ ವಟಿ, ಪಂಚತಿಕ್ತಕ ಗುಗ್ಗಳು ಗುರುತು ಘೃತ, ಈ ಸುಮಾರು ಔಷಧಿಗಳಿದೆ. ಈ ಎಲ್ಲ ದ್ರವ್ಯಗಳನ್ನು ಅಥವಾ ಔಷಧಿ ಕಲ್ಪಗಳನ್ನು ತಜ್ಞರ ಸಲಹೆ ಮೇರೆಗೆ ಇವನ್ನ ಪಡಿಬೇಕು. ಆಮೇಲೆ ಇದು ತಾವಾಗೆ ಯಾವುದೋ ಒಂದು ಔಷಧಾಲಯಗಳಲ್ಲಿ ಹೋಗಿ ಕೊಂಡುಕೊಂಡು ತಗೊಳ್ಳುವಂಥ ಔಷಧಿಗಳೆಲ್ಲ, ಯಾವುದೇ ಆಗಲಿ ಯಾವುದೇ ಔಷಧವನ್ನು ನೀವು ತಗೊಳ್ಳುವಾಗ ತಜ್ಞರ ಅಭಿಪ್ರಾಯ ಪಡ್ಕೊಳ್ಳಿ. ಮತ್ತು ಇದ್ರ ಜೊತೆಗೆ ನೀವು ಪ್ರಕೃತಿ ಮತ್ತು ದೋಷ, ದೋಷ್ಯ, ರೋಗ ಮತ್ತು ರೋಗ ಪರೀಕ್ಷೆದ ಒಂದು ಏನು ಜ್ಞಾನ ಇರುತ್ತೆ ತಜ್ಞರಿಗೆ, ಅದರ ಸಹಾಯದ ಮೇರೆಗೆ ಅಥವಾ ಜ್ಞಾನದ ಮೇರೆಗೆ ಅವರು ನಿಮಗೆ ಎಲ್ಲ ಔಷಧಿಗಳನ್ನು ನಿಮಗೆ ಅಡ್ವೈಸ್ ಮಾಡ್ತಾರೆ. ಸೊ ಹಾಗಾಗಿ ಇದರ ಉಪಯೋಗವನ್ನ ನೀವು ಪಡ್ಕೊಳ್ಳಿ ಅಂತ. ಬಹಳ ವಿಸ್ತೃತವಾಗಿ ಡಾಕ್ಟರ್ ಪೂರ್ಣಿಮಾ ಅವರೇ ಇಲ್ಲಿ ತನಕ ಆರೋಗ್ಯಯುತ ಚರ್ಮಕ್ಕೆ ಆಯುರ್ವೇದ ಸ್ಪರ್ಶ ಅನ್ನೋದನ್ನ ಅತ್ಯುತ್ತಮವಾಗಿ ಹೇಳಿದ್ರಿ. ಅಂದ್ರೆ ಮುಖ್ಯವಾಗಿ ಆ ಸ್ಪರ್ಶ ಅನ್ನೋದು ಏನಿದೆಯಲ್ಲ, ಆಯುರ್ವೇದ ಸ್ಪರ್ಶ ಅನ್ನೋದು ಬಹಳ ಮುಖ್ಯ. ನಮ್ಮ ಚರ್ಮ ಸ್ಪರ್ಶ ಮಾಡಿದ್ರೆ ನಮ್ಗೆ ಯಾವ ರೀತಿ ಒಂದು ಅನುಭೂತಿ ಉಂಟಾಗ್ತದೆ, ಹಂಗೆ ಆಯುರ್ವೇದದಲ್ಲಿ ಕೂಡ ಆ ಚರ್ಮಕ್ಕೆ ಒಂದು ಅನುಭೂತಿ ಉಂಟು ಮಾಡುವಂತಹ ಒಂದು ದ್ರವ್ಯಗಳು ಇದೆ. ಮತ್ತು ವಿಶೇಷವಾಗಿ ಶೋಧನ, ಪಂಚಕರ್ಮ ಚಿಕಿತ್ಸೆ ಮತ್ತು ಶಮನ ಚಿಕಿತ್ಸೆ ಇವೆಲ್ಲ ಹೇಗೆ ಚರ್ಮದ ವ್ಯಾಧಿಗಳಿಗೆ ಒಂದು ರಾಮಬಾಣವಾಗಿ ಬರ್ತವ, ಮತ್ತು ಆರೋಗ್ಯಯುತ ಜೀವನ ಶೈಲಿ ಬಹಳ ಮುಖ್ಯ. ನಾವು ತೆಗೆದುಕೊಳ್ಳೋ ಆಹಾರದ ಮೇಲೆ ಕೂಡ ಚರ್ಮದ ಒಂದು ವ್ಯಾಧಿ ಬರೋ ಸಾಧ್ಯತೆ ಇರ್ತದೆ. ಅದಕ್ಕೆ ಚರ್ಮವನ್ನು ನಾವು ನಿರ್ಲಕ್ಷ್ಯ ಮಾಡೋದು ಬೇಡ, ಅದಕ್ಕೆ ಬೇಕಾದಂಥ ಕಾಳಜಿಯನ್ನು ತೆಗೆದುಕೊಳ್ಳೋಣ. ಮತ್ತು ಆಯುರ್ವೇದದೊಳಗೆ ವಿಶೇಷವಾಗಿ ಪಂಚಕರ್ಮ ಮತ್ತು ಶಮನ ಚಿಕಿತ್ಸೆಗಳು ಇರೋದರಿಂದ ಖಂಡಿತವಾಗಿ ಆಯುರ್ವೇದ ಚಿಕಿತ್ಸೆಗೆ ನಮ್ಮ ಎಲ್ಲ ಕೇಳುಗರು ಮಾರು ಹೋಗ್ಬೋದು. ಮತ್ತು ಚರ್ಮವನ್ನು ಕಾಂತಿಯುತವಾಗಿ ಇಟ್ಕೋಬೇಕು ಅಂತಂದರೆ ಮತ್ತು ಮನೆಯಲ್ಲಿಗೆ ಬೇಕಾದಂಥ ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನು ಮತ್ತು ವಿಶೇಷವಾಗಿ ಆಹಾರ ಕ್ರಮಗಳಲ್ಲಿ ಒಂದು ಉತ್ತಮ ಪದ್ಧತಿಯನ್ನು ನಿಯಮವನ್ನು ಇಟ್ಕೊಂಡಾಗ ಚರ್ಮಕ್ಕೆ ಒಂದು ಆರೋಗ್ಯ ಸಂಸ್ಕೃತಿ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಲಿ ಅಂತ ಹಾರೈಸ್ತಾ ಡಾಕ್ಟರ್ ಪೂರ್ಣಿಮಾ ಅವರೇ, ಕಾಯ ಚಿಕಿತ್ಸೆ ವಿಭಾಗದೊಳಗೆ ಪ್ರೊಫೆಸರ್ ಆಗಿ ಆಯುರ್ವೇದ ಮಹಾವಿದ್ಯಾಲಯದೊಳಗೆ ಹೆಗ್ಗೆರೆ ಹುಬ್ಬಳ್ಳಿಯೊಳಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ತನಕ ಆರೋಗ್ಯಮಯ ಚರ್ಮಕ್ಕೆ ಆಯುರ್ವೇದ ಸ್ಪರ್ಶ ಅಂತ ಒಂದು ಶೀರ್ಷಿಕೆ ಅಡಿ ಉತ್ತಮವಾದ ಮಾಹಿತಿಯನ್ನು ತಾವು ನೀಡಿದ್ದೀರಾ. ಉತ್ತಮ ಚರ್ಮ ಇಟ್ಕೊಳ್ಬೇಕು ಅಂದರೆ ಉತ್ತಮವಾಗಿ ನಾವು ಕಾಳಜಿ ತೆಗೆದುಕೊಳ್ಬೇಕು, ಮತ್ತು ಬೇಕಾದಂಥ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋದು ಕೂಡ ಇಲ್ಲೇ ಇದಾಗುತ್ತೆ. ಆರಂಭಿಕವಾಗಿ ನಾವು ಚರ್ಮವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂದರೆ ಅದಕ್ಕೆ ಬೇಕಾದಂಥ ಒಂದು ಕ್ರಮಗಳನ್ನು, ವಿಶೇಷವಾಗಿ ಆಹಾರ ಕ್ರಮ ಇರ್ಬೋದು ಮತ್ತು ಔಷಧ ಕ್ರಮ ಇರ್ಬೋದು, ಅವುಗಳನ್ನು ನಾವು ಅನುಸರಿಸಿದರೆ ಖಂಡಿತವಾಗಿ ಉತ್ತಮ ಆಗ್ತದೆ. ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಆರೋಗ್ಯಯುತ ಚರ್ಮಕ್ಕೆ ಆಯುರ್ವೇದದ ಸ್ಪರ್ಶ, ಈ ಕುರಿತು ಇದುವರೆಗೂ ಡಾಕ್ಟರ್ ಪೂರ್ಣಿಮಾ ಬಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈ ವಾರದ ಪ್ರಶ್ನೆ, ಚರ್ಮದ ಆರೋಗ್ಯಕ್ಕೆ ಬೇಕಾಗುವ ಕೆಲವು ಶಮನ ಚಿಕಿತ್ಸೆಗಳನ್ನು ತಿಳಿಸಿ. ಪ್ರಶ್ನೆ ಮತ್ತೊಮ್ಮೆ, ಚರ್ಮದ ಆರೋಗ್ಯಕ್ಕೆ ಬೇಕಾಗುವ ಕೆಲವು ಶಮನ ಚಿಕಿತ್ಸೆಗಳನ್ನು ತಿಳಿಸಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ, ರಸಪ್ರಶ್ನೆ ವಿಭಾಗ, ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ, ಹೆಗ್ಗೇರಿ ಬಡಾವಣೆ, ಹಳೆ ಹುಬ್ಬಳ್ಳಿ, ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಅಂಗೈಯಲ್ಲಿ ಆಯುರ್ವೇದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, ಹೊರ ಹಾಗೂ ಒಳರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ, ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು, ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಇನ್ನು ಮುಂದೆ ಕೃಷಿ ರಂಗದಲ್ಲಿ ಕೇಳೋಣ ಚಿಪ್ಪಣಿ ಬೇಸಾಯ ಕುರಿತು. ಚಿಪ್ಪಣಬೆ ಬೇಸಾಯ ಮತ್ತು ಮೌಲ್ಯವರ್ಧನೆ, ಈ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಕ್ರಮ್ ಅಪ್ಪಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಆ ಟೈಮಲ್ಲಿ ಮೊಳಕೆ ಹೊಡಿಲಿಲ್ಲ ಅಂತಂದರೆ ನಿಮ್ಮ ಉಷ್ಣಾಂಶ ಮತ್ತು ಆದ್ರತೆ ಸರಿಯಲ್ಲ ಅನ್ನೋದು ಖಚಿತವಾಗ್ತದೆ. ಅದನ್ನು ಚೆಕ್ ಮಾಡಲಿಕ್ಕೆ ನಿಮ್ಮ ರೂಮ್ಗಳಲ್ಲಿ ಒಂದು 400-500 ರೂಪಾಯಿಗೆ ಹೈಗ್ರೋಮೀಟರ್ ಅಂತ ಬರ್ತದೆ. ಸೊ ಹೈಗ್ರೋಮೀಟರಲ್ಲಿ ನಿಮಗೆ ಉಷ್ಣಾಂಶ ಮತ್ತು ಆದ್ರತೆ ತೋರಿಸ್ತದೆ ಅದರಲ್ಲಿ. ಸೊ ಈ ರೂಮ್ನಲ್ಲಿ ಎಷ್ಟಿದೆ ಅಂದ್ಕೊಂಡು ಅದು ಕ್ಲೀನಾಗಿ ಗೊತ್ತಾಗ್ತದೆ. ಮತ್ತು ಹೆಚ್ಚು ಆದ್ರತೆ ಅಥವಾ ಮಾಯಿಶ್ಚರೈಸರ್ ಒಳ್ಳೆಯದಲ್ಲ, ಯಾಕಂತಂದರೆ ಬೇರೆ ಕಾಂಪಿಟೇಟಿವ್ ಫಂಗಸ್ ಏನಿದ್ದಾವೆ ಶಿಲೀಂಧ್ರಗಳು, ಅವು ಕೂಡ ಬೆಳ್ಕೊಂಡು ಈ ಬ್ಯಾಗ್ನ ಬೆಳೆಯದಂಗೆ ಮಾಡ್ತದೆ ಸರ್. ಸೊ 20ನೇ ದಿವಸಕ್ಕೆ ಮೊಳಕೆ ಹೊಡೆದ್ರೆ, 16 ದಿವಸಕ್ಕೆ ಮೊಳಕೆ ಹೊಡೆದ್ರೆ ಮೊಳಕೆ ಹೊಡೆದು ಹೊರಗಡೆ ಬರ್ತದೆ ಈ ಮಶ್ರೂಮ್ ಏನಿದೆ ಅಣಬೆ, ಹೊರಗಡೆ ಬಂದು ಒಂದು 3-4 ದಿವಸದಲ್ಲಿ ಒಂದು 5-6 ಸೆಂಟಿಮೀಟರ್ ಅಗಲ ಬೆಳೀತದೆ ಸರ್. ಅದು ಕರೆಕ್ಟ್ ಟೈಮ್. ಸೊ ನೀವು ಅದನ್ನು ಕಟಾವು ಮಾಡ್ಬೋದು. ಸೊ ಆ ರೀತಿ ಇವತ್ತು ಒಂದು ಜಾಗದಿಂದ ಬರ್ತದೆ, ನಾಳೆ ಇನ್ನೊಂದು ಬ್ಯಾಗಲ್ಲಿ, ವಿವಿಧ ಜಾಗಗಳಿಂದ ದಿನೇ ಬರ್ತಾ ಹೋಗುತ್ತೆ. ಸೊ ಈ ರೀತಿ ನೀವು ಬೀಜ ಹಾಕಿರೋದು ಒಂದು 50-60 ದಿವಸ ಇಟ್ಕೋಬಹುದು ಸರ್. ಸೊ ಒಂದು ಬ್ಯಾಗಿಂದ ನಿಮಗೆ 800-1,000 ಗ್ರಾಮ ಅಣಬೆ ಇಳುವರಿ ಡೆಫಿನೆಟ್ ಬಂದೇ ಬರ್ತದೆ ಸರ್. ನಾನೇನು 12-18 ಇಂಚ್ ಅಂತ ಹೇಳಿದೆ. ನಂತರ ನಿಮಗೆ ಜಾಗ ಇದ್ದರೆ 60 ದಿವಸದೊಳಗೆ ಇಟ್ಕೋಬಹುದು, ಇಲ್ಲಾಂತಂದರೆ 50 ದಿವಸಕ್ಕೆ ನೀವು ಬ್ಯಾಗ್ನ ಬಿಸಾಕ್ಬೋದು. ಬಿಸಾಕ್ಬೋದು ಅಂತಂದರೆ ಆ ಬ್ಯಾಗ್ನ ಕಾಂಪೋಸ್ಟ್ ಗೊಬ್ಬರ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಇದನ್ನು ಮಶ್ರೂಮ್ ಸ್ಪೆಂಟ್ ವೇಸ್ಟ್ ಅಂತೀವಿ, ಅದು ಒಂದು ಮಾಡ್ಬೋದು. ಇನ್ನು ಕುರಿ ಕೋಳಿ ಅವುಗಳಿಗೆಲ್ಲ ಆಹಾರವಾಗಿ ಆ ಬ್ಯಾಗ್ನ ಕೊಡ್ಬೋದು ನೀವು, ಯಾಕಂದರೆ ಅದರಲ್ಲಿ ಜೋಳ ಬೀಜ ಇರ್ತವೆ. ಸೊ ಅವುಗಳು ತಿಂತವೆ ಅದನ್ನು. ಸೊ ಆ ರೀತಿನೂ ಕೂಡ ನೀವು ಉಪಯೋಗಿಸ್ಬೋದು. ಮೊದಲು ನಾಯ್ಕುಡೆ ಅಂತಾರಲ್ಲ, ನಾಯ್ಕುಡೆ ಮೊದಲೆಲ್ಲ ಅವು ತಮ್ಮಿಂದಾನೆ ಬೆಳೀತಿದ್ವು. ಹೌದು ಸರ್. ಈಗ ಅದು ಒಂದು ಒಳ್ಳೆ ಉತ್ತಮ ಬೇಸಾಯ ಕ್ರಮ ಅಂದಂಗಾಯ್ತು. ಅಂದ್ರೆ ಈಗ ರೈತರೇ ಬೆಳಿಬೇಕಂತೇನಿಲ್ಲ, ಬೇರೆ ನಗರ ಪ್ರದೇಶದಲ್ಲಿ ಕೂಡ ನಮ್ಮ ಮನೆಯಲ್ಲಿ ಕೂಡ ಬೆಳಿಬಹುದು. ಒಂದು ಸಣ್ಣ ಕೊಠಡಿ ಇದ್ರೆ ಸಾಕು, ಸಣ್ಣ ಕೊಠಡಿ ಇದ್ರೆ ಸಾಕು, ಮತ್ತೆ ಗುಡಿಸಲು ಸಾಕಿದ್ಕೆ. ಬಟ್ ಏನಂತಂದ್ರೆ ಇಲಿಗಳು ಬರ್ದಂಗೆ ನೋಡ್ಕೋಬೇಕು, ಯಾಕಂದ್ರೆ ಇದರಲ್ಲಿ ಜೋಳ ಬೀಜ ಇರ್ತದಲ್ಲ, ಇಲಿಗಳು ತಿನ್ನಕ್ಕೆ ಬರ್ತವೆ. ಇಲಿಗಳು ಬರ್ದಂಗೆ ನೋಡ್ಕೊಂಡ್ರೆ ಒಂದ್ಸತಿ ಇಲಿ ತಿಂದ್ರೆ ಆ ಬ್ಯಾಗ್ನ ನಾವು ಇಟ್ಕೊಳಕ್ ಆಗಲ್ಲ, ಅದು ಯೂಶಲಿ ಬಿಸಾಕ್ಬಿಡ್ತೀವಿ. ಸೊ ಇಲಿ ಬರ್ದಂಗೆ ನಾವು ಮೇನ್ ಆಗಿ ನೋಡ್ಕೋಬೇಕಾಗುತ್ತೆ ಸರ್. ಇದರಲ್ಲಿ ಈ ಬ್ಯಾಗ್ಗಳನ್ನ ಎಲ್ಲಿಂದ ತಗೊಂಡ್ಬರ್ಬೇಕಾಗುತ್ತೆ? ಇಲ್ಲ, ಬ್ಯಾಗ್ ಅಂತಂದ್ರೆ ಬಿಪಿ ಕವರ್ ಸಿಗ್ತಾವೆ ಸರ್ ಮಾರ್ಕೆಟ್ ನಲ್ಲಿ, ಪಾಲಿಪ್ರೊಪಿಲಿನ್ ಕವರ್ ಅಂತೀವಿ ನಾವು. ಅದು 1 ಕೆಜಿಗೆ 180 ರೂಪಾಯಿ ಇರ್ತದೆ, ಒಂದು ಬ್ಯಾಗ್ಗೆ 2 ರೂಪಾಯಿ ಬೀಳ್ತಾವೆ ಅಷ್ಟೇ. ಸೊ ಈ ರೀತಿ ನೀವು ಅಣಬೆ ಬೇಸಾಯ ಮಾಡಿದ್ರೆ 1 ರೂಪಾಯಿ ನೀವೇನು ಖರ್ಚು ಮಾಡ್ತಿರಲ್ಲ ಅದಕ್ಕೆ 5-6 ರೂಪಾಯಿ ಲಾಭ ಬರ್ತದೆ ಸರ್. ಹೌದು, ಡೆಫಿನೆಟ್ಲಿ ನಿಮಗೆ ಸಾಂಪ್ರದಾಯಿಕ ಕೃಷಿಯಲ್ಲಿ ಅಷ್ಟು ಲಾಭ ಇರುವುದಿಲ್ಲ ಅಷ್ಟಂತೂ ನಿಮಗೆ ಡೆಫಿನೆಟ್ಲಿ ಬಂದೇ. ಆಮೇಲೆ ಇದು ಮಳೆ ಮೇಲೆ ಅವಲಂಬನೆ ಇಲ್ಲ, ಮಳೆ ಮೇಲೆ ಅವಲಂಬನೆ ಇಲ್ಲ ಸರ್. ನೀವು ನೀರು ಹಾಕಿದ್ರೆ ಸಾಕು, ವಾತಾವರಣ ಇದ್ರೆ ಸಾಕು. ಸೊ ಮೊಳಕೆ ಹೊಡೆದ ನಂತರ ನೀವು ದಿನ ಬ್ಯಾಗ್ಗೆ 2-3 ಸತಿ ಸ್ಪ್ರೇ ಮಾಡಬಹುದು ಸರ್. ಅಲ್ಲಿವರೆಗೆ ಡೈರೆಕ್ಟ್ ಬ್ಯಾಗ್ಗೆ ಸ್ಪ್ರೇ ಮಾಡಂಗಿಲ್ಲ ನೀವು. ಈ 1 ಲೀಟರ್ ರೂಮ್ ಟೆಂಪರೇಚರ್ ಮಾತ್ರ ಬೇಕು. ರೂಮ್ ಟೆಂಪರೇಚರ್ ಬೇಕು, ಮತ್ತೆ ನೀವು ಗೋಣಿ ತಾಟಗಳಲ್ಲಿ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಎಷ್ಟು ಅಣಬೆ ಕಟಾವು ಬರಲಿಕ್ಕೆ ಎಷ್ಟು ದಿವಸ ಬೇಕಾಗ್ತದೆ? ಅದೇ ಸರ್, 20 ದಿವಸಕ್ಕೆ ನೀವು ಮೊಳಕೆ ಹೊಡಿತು ಅಂತಂದ್ರೆ ಬೀಜ 25ನೇ ದಿವಸಕ್ಕೆ ನೀವು ಕಟಾವು ಮಾಡಬಹುದು. 5 ದಿವಸದಲ್ಲೇ ಅದು ಅಲ್ಲ, ಅಂದ್ರೆ ನಾನು ಬ್ಯಾಗ್ ಅಂತ ಇರ್ತದಲ್ಲ ಸರ್, ಇದು ಈ ಬ್ಯಾಗ್ ಅಲ್ಲಿ ಇವತ್ತು ಇಲ್ಲಿಂದ ಬರ್ತದೆ, ನಾಳೆ ಇಲ್ಲಿಂದ ಬರ್ತದೆ, ನಾಡ್ದು ಈ ಕಡೆಯಿಂದ ಬರ್ತದೆ. ಸೊ 50 ದಿವಸದವರೆಗೆ ಬರ್ತಾ ಇರ್ತದೆ. ಇವತ್ತು ಈ ಬ್ಯಾಗಲ್ಲಿ ಬಂದಿರಲ್ಲ, ನಾಳೆ ಪಕ್ಕದ ಬ್ಯಾಗಲ್ಲಿ ಬಂದಿರ್ತದೆ. ಮತ್ತೆ ಅಣಬೆಯಲ್ಲಿ ಮುಖ್ಯವಾಗಿ ಇವರು ಏನ್ ನೋಡ್ಕೋಬೇಕು ಅಂತ, ರೈತ ಬಂದವರು ಅಥವಾ ಯಾರು ಬೆಳೆಸುವವರು ಏನಂತಂದ್ರೆ, ಫಸ್ಟ್ ಮಾರ್ಕೆಟಿಂಗ್ ಮುಂದೆನೆ ಮಾತಾಡ್ಕೊಂಡು ನೀವು ಬೆಳಿಬೇಕು. ಯಾಕಂತಂದ್ರೆ ಹೋಟೆಲ್ ಇರ್ಬೋದು, ಮಾಲ್ಗಳಿರ್ಬೋದು ಅಥವಾ ಅಂಗಡಿಗಳಿರ್ಬೋದು, ಮೊದಲೇ ಮಾತಾಡ್ಕೊಂಡು ನೀವು ಅಂದ್ರೆ ದಿನಕ್ಕೆ 2 ಕೆಜಿನೋ 3 ಕೆಜಿನೋ ಬೇಕು ಅಂತಂದ್ರೆ, ಸೊ ಆ ರೀತಿ ನೀವು ಬ್ಯಾಗ್ಗಳು ದಿನ ಹಾಕ್ಬೇಕು ಸರ್. ಅದರ ಪ್ರಕಾರ 5 ಬ್ಯಾಗು 6 ಬ್ಯಾಗು ದಿನಾ ಹಾಕ್ತಾ ಹೋಗ್ಬೇಕು. ಯಾಕಂದ್ರೆ ಇವತ್ತು ಹಾಕಿರೋ ಬ್ಯಾಗು ನಿಮಗೆ 25ನೇ ದಿವಸ ನಿಮಗೆ ಸಿಗೋದು ಇಳುವರಿ. ಸೊ ಆ ರೀತಿ ಅದನ್ನು ನಾವು ಪ್ಲಾನ್ ಮಾಡಬೇಕು. ಯಾಕೆ ನಾವು ಪ್ಲಾನ್ ಮಾಡಬೇಕು ಅಂತಂದ್ರೆ ಮಾರ್ಕೆಟಿಂಗ್ನ ಇದನ್ನ ನಾವು ಕಾಯಿಪಲ್ಲೆ ತರ ಬೆಳೆಸ್ಬಿಟ್ಟು ತಗೋತೀರಾ ಅಂತ ಕೇಳ್ಕೊಂಡು ಹೋಗಕ್ಕಾಗಲ್ಲ. ಯಾಕಂದ್ರೆ 1-2 ದಿವಸ ಮ್ಯಾಕ್ಸಿಮಮ್ ಹೊರಡೆ ಇಡ್ಬೋದು ಸರ್ ಅಷ್ಟೇ ನಾವು. ಯಾಕಂದ್ರೆ ಇದರಲ್ಲಿ ಕೀಪಿಂಗ್ ಕ್ವಾಲಿಟಿ ಶೆಲ್ಫ್ ಲೈಫ್ ಅಂತ ಏನೇ ಹೇಳ್ತೀವಿ ಅದು ಬಹಳ ಕಡಿಮೆ ಇದೆ. ಬೇಗ ಹಾಳಾಗ್ತದೆ. ಯಾಕೆ ಬೇಗ ಹಾಳಾಗ್ತವೆ ಅಂತಂದ್ರೆ ಇದರಲ್ಲಿ 90% ನೀರಿನ ಅಂಶನೇ ಹೆಚ್ಚಿದೆ. ಮತ್ತೆ ಅಣಬೆನ ರೈತರು ಅಥವಾ ಬೆಳೆಸುವವರು ಫ್ರೆಶ್ ಆಗಿ ಮಾರಿದ್ರೆ ಅವ್ರಿಗೆ ಹೆಚ್ಚು ಲಾಭ. ಈ ಚಿಪ್ಪಡಿಮೆ ಏನಿದೆ ನೀವು ಮಾರಿದ್ರೆ ಫ್ರೆಶ್ 160-180 ರೂಪಾಯಿ ಸಿಗ್ತದೆ. ಅದೇ ನೀವು ಅದನ್ನ 10 ಕೆಜಿ ಚಿಪ್ಪಣಿಮೆನ ನೀವು ಒಣಗಿಸ್ಬಿಟ್ಟು ಡ್ರೈ ಮಾಡಿ ಮಾರಿದ್ರೆ 10 ಕೆಜಿ ಇರೋದು 1 ಕೆಜಿ ಆಗುತ್ತೆ. ಸೊ ಅದರಲ್ಲಿ ನಿಮ್ಗೆ ಸಿಗೋದು ಬರೀ 1,000-1,200 ರೂಪಾಯಿ ಸಿಗುತ್ತೆ. ಫ್ರೆಶ್ ಆಗಿ ಮಾಡಿದ್ರೆ ನಿಮ್ಗೆ ಹೆಚ್ಚು ಲಾಭದಾಯಕ. ಈಗ ಚಿಪ್ಪಣಿಮೆ ಅಂತ ಹೇಳಿದ್ರಲ್ಲ, ಆಯಿಸ್ಟರ್ ಮಶ್ರೂಮ್, ಇದರಲ್ಲಿ ಏನು ಪೋಷಕಾಂಶಗಳಿದೆ, ಇದು ಯಾಕೆ ಆರೋಗ್ಯಕ್ಕೆ ಬಹಳ ಅಂದ್ರೆ ಮೌಲ್ಯವರ್ಧಕವಾಗಿ ಆರೋಗ್ಯವನ್ನ ಕಾಪಾಡೋ ನಿಟ್ಟಿನೊಳಗೆ ಇದು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಅಂದ್ರೆ ನೀವು ಹೇಳಿದ್ರಾಗ್ಲೇ. ಹೌದು ಹೇಳಿದೆ ಸರ್. ಪ್ರೋಟೀನ್, ಪ್ರೋಟೀನ್ ಹೆಚ್ಚಿನ ಅಂಶ ಇದೆ ಸರ್, 20-30% ಇದೆ. ನಂತರ ವಿವಿಧ ರೀತಿಯ ವಿಟಮಿನ್ಗಳು ಇದರಲ್ಲಿ ಹೆಚ್ಚಾಗಿದ್ದಾವೆ ಸರ್. ಇದರ ರೈಬೋಫ್ಲೋವಿನ್ ಇರ್ಬೋದು, ನಿಯಾಸಿನ್ ಇರ್ಬೋದು, B12 ಇರ್ಬೋದು, ಎಲ್ಲ ಕೂಡ ಇದೆ. ನಂತರ ವಿವಿಧ ರೀತಿಯ ಅಮಿನೋ ಆಸಿಡ್ಸ್ ಏನಿದೆ, ಅಮಿನೋ ಆಮ್ಲಗಳು ಅಂತಿವೆ, ಅದು ಕೂಡ ಹೆಚ್ಚಾಗಿದೆ ಸರ್ ಇದರಲ್ಲಿ. ಮತ್ತೆ ನೋ ಕೊಲೆಸ್ಟ್ರಾಲ್, 0% ಇದೆ. ಫ್ಯಾಟಿನ್ ಅಂಶನೂ ಕೂಡ ಬಹಳ ಕಡಿಮೆ ಇದೆ ಸರ್. ಮತ್ತೆ ಹಾರ್ಟ್ ಪೇಷಂಟ್ಸ್ಗಳಿಗೂ ಕೂಡ ಇದು ಉತ್ತಮವಾದ ಆಹಾರ. ನಂತರ ನೈಟ್ರೋಜನ್, ಫಾಸ್ಫರಸ್ ಎಲ್ಲ ಕಂಟೆಂಟ್ಸ್ಗಳು ಇದರಲ್ಲಿ ಹೆಚ್ಚಾಗಿದೆ, ಸಾರಜನಕ, ರಂಜಕ ಅವುಗಳೆಲ್ಲ. ಅದಾದ ನಂತರ ಶುಗರ್ ಪೇಷಂಟ್ಸ್ಗಳಿಗೂ ಕೂಡ ಉತ್ತಮವಾದ ಆಹಾರ. ಮತ್ತೆ ದಪ್ಪ ಇರ್ತಾರಲ್ಲ ಸರ್, ಅವ್ರಿಗೆ ಬೊಜ್ಜು ಕರಗಿಸ್ಬೇಕು ಅಂತಂದ್ರೆ ಕೂಡ ಇದು ಉತ್ತಮವಾದ ಆಹಾರ. ಇವೆಲ್ಲ ಕಾರಣಗಳಿಂದ ನಾವೇನು ಹೇಳ್ತೀವಿ, ನಿಮ್ಮ ಆಹಾರದಲ್ಲಿ ಇದನ್ನು ಸೇರಿಸ್ಕೊಳ್ಳಿ ಅಂತ ಅಂತೀವಿ. ನಂತರ ಇದರಲ್ಲಿ ಏನಿದೆ ಅಂತಂದರೆ ಈ ಅಣಬೆ ಪೌಡರ್ ಅಂತ ಮಾಡ್ತೀವಿ ಸರ್. ಅಣಬೆನ ಒಣಗಿಸ್ತೀವಿ, ಒಣಗಿಸ್ಬಿಟ್ಟು ಅದು ವಿವಿಧ ರೀತಿಯ ಇದೆ. ಒಂದು ಸೂರ್ಯನ ಕಿರಣಗಳ ಕೂಡ ನೀವು ಒಣಗಿಸ್ಬೋದು. ಅಂದ್ರೆ ನೀವು ಹೇಳಿದ್ರಲ್ಲ ಚಿಪ್ಪಣಬೆ ಹಸಿದು ತಿನ್ನೋದ್ರ ಜೊತೆಗೆ ಅದನ್ನ ಸಂಸ್ಕರಣೆ ಮಾಡಬಹುದು, ಮೌಲ್ಯವರ್ಧನೆ ಮಾಡಿ ಮಾರಾಟ ರೇಟ್ ಚಲೋ ಬರ್ತದಲ್ಲ. ಹೌದು, ಚಲೋ ಬರ್ತದೆ. ನೀವು ಒಣಗಿಸಿ ಮತ್ತೆ ಒಣಗಿಸಿ ರೇಟ್ ಕಡಿಮೆ ಆಗ್ತದೆ. ಅಲ್ಲ, ಒಣಗಿಸಿ ನಾನು ಹೇಳಿದ್ದು ಪೌಡರ್ ಮಾಡೋದು. ಪೌಡರ್ ಮಾಡಿ ನೀವು ಅದನ್ನ ಸೂಪ್ ಪೌಡರ್ ಅಂತ ಉಪಯೋಗಿಸ್ತೀವಿ. ಹಾ, ಮೌಲ್ಯವರ್ಧನೆ ಮಾಡೋದು. ಈಗ ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ಮಾಡದಂಗೆ ಇದರಲ್ಲೂ ಅಣಬೆ ಉಪ್ಪಿನಕಾಯಿನೂ ಮಾಡ್ತಾರೆ. ಅದನ್ನು ಮಾಡಬಹುದು. ಅಣಬೆ ಉಪ್ಪಿನಕಾಯಿ ಏನೇನು ಮೌಲ್ಯವರ್ಧನೆ ಯಾವ ರೀತಿ ಮಾಡಬಹುದು? ಅದೇ ಫಸ್ಟ್ ಡ್ರೈಯಿಂಗ್ ಹೇಳದ್ನಲ್ಲ ಸರ್, ಅದು ಡ್ರೈಯಿಂಗ್ ನೀವು ಸೂರ್ಯನ ಕಿರಣಗಳು ಕೂಡ ನೀವು ಒಣಗಿಸಬಹುದು. ಬಟ್ ಇದರಲ್ಲಿ ಏನ್ ನೋಡ್ಕೋಬೇಕು ಅಂತಂದ್ರೆ ಮಾಯಿಶ್ಚರ್ 90% ಅಂತಂದ್ರೆ ಅತಿ ಒಣಗಿಸಿದ್ರೆ ಏನಾಗ್ಬಿಡ್ತದೆ, ನಿಮ್ಮ ವೆಯ್ಟ್ ಕಡಿಮೆ ಆಗುತ್ತೆ. ಜಾಸ್ತಿ ಒಣಗಿಸಿದ್ರೆ ಕಡಿಮೆ ಒಣಗಿಸಿದ್ರೆ ಏನಾಗುತ್ತೆ, ಫಂಗಸ್ ಕಂಟಾಮಿನೇಷನ್ ಅವೆಲ್ಲ ಬರ್ತವೆ. ಸೊ ಒಣಗಿಸುವಾಗಲೂ ಏನ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಸೂರ್ಯನ ಕಿರಣಗಳಿಗೆ ಇದಾಗಿ ಇಡಬಾರ್ದು. ನಾವು ಫಸ್ಟ್ ಒಂದು ಬಟ್ಟೆ ಇಟ್ಟು ನಂತರ ಅದನ್ನೆಲ್ಲ ಹರಡ್ಬಿಟ್ಟು ಮತ್ತೆ ಅದರ ಮೇಲೆ ಬಿಳಿ ಬಟ್ಟೆಯನ್ನಿಟ್ಟು ಒಣಗಿಸ್ಬೇಕು. ಆವಾಗ ಏನಾಗುತ್ತೆ, ಈ ಕ್ರೀಮಿಶ್ ಬಣ್ಣ ಬರುತ್ತೆ. ಅದು ಅತಿ ಒಣಗಿದ್ರೆ ಸುಟ್ಟ ಆಕಾರದಲ್ಲಿ ಇರ್ತದೆ, ಮತ್ತೆ ಯಾರೋ ತಗೊಳ್ಳಲ್ಲ. ಅದರಲ್ಲಿ ಪುಡಿ ಮಾಡಿದ್ರೆ ಯಾರೋ ಉಪಯೋಗಿಸಲ್ಲ. ನಂತರ ಅದನ್ನು ನಾವು ಮಿಕ್ಸಿಲಿ ಇಟ್ಟು ಚೆನ್ನಾಗಿ ಪುಡಿ ಮಾಡ್ತೀವಿ ಸರ್. ಪುಡಿ ಮಾಡಿಬಿಟ್ಟು ಸ್ವಲ್ಪ ಮಸಾಲ ಪುಡಿ ಅವೆಲ್ಲ ಸೇರಿಸ್ಬಿಟ್ಟು ಅದನ್ನ ಸೂಪ್ ಪೌಡರ್ ಅಂತ ನಾವು ಮಾರಬಹುದು. ಇನ್ನೊಂದು, ಈ ಮಶ್ರೂಮ್ ಪುಡಿನ ಏನು ನಾವು ಒಣಗಿಸಿರೋದನ್ನ ಪುಡಿ ಮಾಡಿರ್ತೀವಿ, ಆ ಪುಡಿನ ಮಕ್ಕಳಿಗೆ ನಾವು ಹಾರ್ಲಿಕ್ಸ್ ತರ ಇದನ್ನು ಅಣಬೆ ಪುಡಿನ ನಾವು ಮಿಶ್ರಣ ಮಾಡಿಕೊಟ್ರೆ ಅವರಿಗೂ ಒಳ್ಳೆ ಹಾರ್ಲಿಕ್ಸ್ ತರ ಅಥವಾ ಇದ್ರ ತರ ಹೆಚ್ಚು ಪೋಷಕಾಂಶಗಳು ಸಿಗ್ತವೆ ಸರ್ ಅವರಿಗೆ. ಮತ್ತೆ ನಂತರ ಇದನ್ನು ನೀವು ಈ ತರ ಯಾವ್ದು ಪಿಕಲ್ ಉಪ್ಪಿನಕಾಯಿ ತರ ನೀವು ಮಾಡಿಬಿಟ್ಟು ಅದನ್ನು ಮಾರಬಹುದು. ನಂತರ ಕ್ಯಾನಿಂಗ್ ಅಂತ ಒಂದು ಪ್ರೊಸೀಜರ್ ಬರ್ತದೆ ಸರ್. ಅದು ಕ್ಯಾನಿಂಗ್ ನಲ್ಲಿ ನಾವೇನ್ ಮಾಡ್ತೀವಿ, ಇದನ್ನು ಉಪ್ಪು ನೀರಿನಲ್ಲಿ ಹಾಕ್ಬಿಟ್ಟು ಶೀತ ಡಬ್ಬೀಕರಣ ಅಂತೀವಿ, ಅದನ್ನು ಕೂಡ ಮಾಡಬಹುದು. ಅದಕ್ಕೂ ಕೂಡ ಹೆಚ್ಚಿನ ಬೆಲೆ ಸಿಗ್ತದೆ ಸರ್. ಕ್ಯಾರೆಂಡ್ ಮಶ್ರೂಮ್ ಅಂತ ಹೇಳ್ತೀವಿ ನಾವು, ಅದು ಕೂಡ ಮಾಡಬಹುದು. ನಂತರ ಫ್ರೀಜಿಂಗ್ ಅಂತೀವಿ, ಫ್ರೀಜಿಂಗ್. ಸೊ ಫ್ರೀಜಿಂಗ್ ಮಾಡಿಬಿಟ್ಟು ಕೂಡ ಅದನ್ನು ನಾವು ಶೀತ ಡಬ್ಬೀಕರಣ ಅಂತೀವಿ, ಅದನ್ನು ಕೂಡ ನಾವು ಮಾಡಿ ಉಪಯೋಗಿಸಬಹುದು. ಫ್ರೀಜಿಂಗ್ ಅಂದ್ರೆ ಈಗ ಫ್ರೀಜ್ ಅಲ್ಲಿ ಇಟ್ಬಿಡೋದು, ಫ್ರೀಜ್ ಐಸ್ ಆಗಿರ್ತದೆ, ಐಸ್ ಆಗಿರ್ತದೆ. ಅಂದ್ರೆ ಬೇಕಾದಾಗ ಹೊರಡೆ ತಕೊಂಡು ಥಾಯಿಂಗ್ ಅಂತೀವಿ. ಅದು ಎಲ್ಲ ಐಸ್ ಕರಗಿದ ನಂತರ ಒಂದು 2 ಅವರ್ಸ್ ಬಿಡಬೇಕು ನೀರಿನಲ್ಲಿ ಹಾಕಿಟ್ಟು. ನಂತರ ನಾರ್ಮಲ್ ಇದರ ತರ ನಾವು ಉಪಯೋಗಿಸಬಹುದು. ಆತರ ಕೂಡ ನಾವು ಮಾಡಬಹುದು. ರಬ್ಬರ್ ತರ ಇರುತ್ತಲ್ಲ ಒಂಚೂರು, ಸ್ವಲ್ಪ ಆತರ ಇರುತ್ತೆ. 2 ಅವರ್ಸ್ ಆದ್ಮೇಲೆ ಆ ನೀರಿನ ಅಂಶ ಪೂರ್ತಿ ಹೋದ ನಂತರ ಮತ್ತೆ ನೀರಿಗೆ ಹಾಕಿದ್ರೆ ವಾಪಸ್ ಅದೇ ಆಕಾರಕ್ಕೆ ಬರ್ತದೆ ಸರ್. ಅದು 90% ಮಾಯಿಶ್ಚರ್ ಅಂತ ಏನ್ ಹೇಳಿದೆ ಅಲ್ಲ, ನೀರಿನ ವಾಪಸ್ ತಕೊಂಡು ಮತ್ತೆ ಸೇಮ್ ನೀವು ಉಪಯೋಗಿಸಬಹುದು. ಈ ಅಣಬೆ ಒಂಥರ, ಈ ಅಣಬೆ ಕೃಷಿ ಬಹಳ ಆಸಕ್ತಿದಾಯಕವಾಗಿರುವಂತದ್ದು. ಡೆಫಿನೆಟ್ಲಿ ನಗರ ಪ್ರದೇಶರು ಕೂಡ ಮಾಡಬಹುದು. ಮಾಡಬಹುದು ಮತ್ತೆ ಮೌಲ್ಯವರ್ಧನೆ ಮಾಡಿದ್ರೆ ಸಾಕಷ್ಟು ಲಾಭ ಇದೆ ಸರ್. ಅದೇ ಎಷ್ಟು ಲಾಭ ಗಳಿಸಬಹುದು ಅದರಲ್ಲಿ ಅಂತಂದ್ರೆ, ನೀವು 1-10% 1 ರೂಪಾಯಿ ಹಾಕಿದ್ರೆ 1-8 ರೂಪಾಯಿ ಬರ್ತದೆ ಸರ್ ನಿಮಗೆ. ಮೌಲ್ಯವರ್ಧನೆ ಮಾಡಿದ್ರೆ ಮಾರಾಟ ಮಾಡಬೇಕು ಒಳ್ಳೆ ಹೆಚ್ಚು. ಖಂಡಿತ, 1,000 ರೂಪಾಯಿ ಹಾಕಿದ್ರೆ 1,000-10,000 ರೂಪಾಯಿ ನಾವು ತಗೋಬಹುದು. 8,000-10,000 ಸಿಗುತ್ತೆ. ಮತ್ತೆ ಈಗಂತೂ ಜನಕ್ಕೆ ಇದರ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಬಂದಿದೆ ಸರ್. ಮೊದಲು ಮತ್ತೆ ಇನ್ನೊಂದು ಜನರ ಅಭಿಪ್ರಾಯ ಏನು ಅಂತಂದ್ರೆ ಅಣಬೆನ ಇದು ನಾನ್ ವೆಜ್ ಫುಡ್ ಅಂತ ಕನ್ಸಿಡರ್ ಮಾಡ್ತಾರೆ ಸರ್. ಬಟ್ ಇದು ನಾನ್ ವೆಜ್ ಅಲ್ಲ, ವೆಜಿಟೇರಿಯನ್. ಯಾಕಂದ್ರೆ ಇದು ಶಿಲೀಂಧ್ರ, ಮೈಕ್ರೋ ಆರ್ಗಾನಿಸಮ್. ಸೊ ಇದನ್ನ ತಿಂದ್ರೆ ನಾನ್ ವೆಜ್ ಅಂತೂ ಅಲ್ಲ, ಅದೊಂದು ತಪ್ಪು ಮಾಹಿತಿ ಜನರಲ್ಲಿ ಇದೆ. ಮತ್ತೆ ಇನ್ ಕೆಲವರು ನಾನ್ ವೆಜ್ ತಿನ್ನುವರು ನಾನು ಸೋಮವಾರ ತಿನ್ನಲ್ಲ ಅಣಬೆ ಆ ತರ ಎಲ್ಲ ಇಟ್ಕೊಂಡಿದ್ದಾರೆ, ಅದು ತಪ್ಪು. ಇದು ವೆಜಿಟೇರಿಯನ್ ಫುಡ್ ಶಿಲೀಂಧ್ರ. ಸೊ ಎಲ್ಲರೂ ತಿನ್ಬಹುದು, ಆ ತರ ಏನೋ ಪ್ರಾಬ್ಲಮ್ ಇಲ್ಲ ಸರ್. ಅಡ್ಡಿಲ್ಲ. ಈಗ ನೀವು ಸಾಕಷ್ಟು ಕೃಷಿಯೊಳಗೆ ಯಂತ್ರೀಕೃತಿ ಆಗಿದೆ ಮತ್ತೆ ಆಮೇಲೆ ಅಭಿವೃದ್ಧಿ ಆಗಿದೆ. ಹೌದು. ಆಮೇಲೆ ಈ ತರ ಒಂದು ಮೌಲ್ಯವರ್ಧನ ಮಾಡಿ ನಾವು ಮಾರಾಟ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಈ ಅಣಬೆಗಳನ್ನ, ಚಿಪ್ಪಣಬೆ ವಿಶೇಷವಾಗಿ ಆಯಸ್ಟರ್ ಮಶ್ರೂಮ್, ಇದನ್ನ ಕಲ್ಟಿವೇಶನ್ ಮಾಡೋದ್ರಿಂದ ಖಂಡಿತವಾಗಿ ಕೂಡ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬಹುದು. ಮತ್ತೆ ಮಳೆ ಮೇಲೆ ಅವಲಂಬನೆ ಇಲ್ಲ, ಮುಖ್ಯವಾಗಿ ಅಂದ್ರೆ ಹೊರಗಡೆ ಇರೋದೇ ಇಲ್ಲ ಇದು. ಮತ್ತೆ ನಾವೆಷ್ಟೋ ನಾವು ವ್ಯವಸಾಯ ಮಾಡ್ಬೇಕಾದ್ರೆ ರಾಶಿ ಆಗೋ ಸಮಯ ಇರ್ತದ, ಮಳೆ ಬಂದ್ಬಿಡ್ತದೆ ಅಥವಾ ಆಮೇಲೆ ದೊಡ್ಡವಾಗಿರ್ತಾವೋ ನೀರ್ ಬೇಕು, ಅದಕ್ಕೆ ಮಳೆ ಬರೋದಿಲ್ಲ. ಹಿಂಗಾಗಿ ಎರಡು ಕಡೆ ಲಕ್ಷಣ ಆಗ್ತದೆ. ಹಿಂಗಾಗಿ ಸಾಕಷ್ಟು ತೊಂದರೆ ಆಗುತ್ತೆ. ಇದ್ರ ಆ ಒಂದು ತೊಂದರೆ ಇಲ್ಲ ಹೌದು. ಮನೇಲೆ ಆರಾಮಾಗಿ ನಿಮ್ಮ ಕಂಟ್ರೋಲ್ ಆಗಿರ್ತದ, ನೀವು ಹೆಂಗ್ ಬೇಕಂಗ ಅದನ್ನ ವ್ಯವಸಾಯ ಮಾಡಬಹುದಲ್ಲ. ಇದು ಬಹಳ ಪ್ರಯೋಜನಗಳಿದು. ಮತ್ತೆ ಆಗ್ಲೇ ನಾನು ಹೇಳಿದಾಗ ನಿರುದ್ಯೋಗ ಯುವಕರವರು ನನಗೆ ಕೆಲಸ ಸಿಕ್ಕಿಲ್ಲ ಅನ್ಕೊಂಡು ಆ ತರ ಏನು ತಿಳ್ಕೊಬೇಕಿಲ್ಲ. ಇದನ್ನ ಸಹಕೃಷಿಯಾಗಿ ಮಾಡ್ಕೊಂಡ್ರೆ ಸ್ವಲ್ಪ ಇನ್ಕಮ್ ಅಲ್ಲಿಂದ ಬರ್ತಾ ಇರ್ತದೆ ಸರ್. ಮತ್ತೆ ಲೇಡೀಸ್ಗಳನ್ನು ಕೂಡ ನಾನು ಆಗ್ಲೇ ಹೇಳಿದಂಗೆ ದಿನಕ್ಕೆ ಒಂದು ಅರ್ಧ ಗಂಟೆ ಅವ್ರು ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ಇದ್ರ ಬಗ್ಗೆ ಸ್ವಲ್ಪ ಸಣ್ಣ ಆದಾಯ ಅಂತೂ ಬರ್ತದೆ. ಚಿಪ್ಪಣಬೆ ಬೇಸಾಯ ಮತ್ತು ಮೌಲ್ಯವರ್ಧನೆ ಬಗ್ಗೆ ಬಹಳ ಅತ್ಯುತ್ತಮವಾಗಿ ಮಾಹಿತಿ ನೀಡಿದ್ರಿ ಪ್ರೊಫೆಸರ್ ವಿಕ್ರಮ್ ಅಪ್ಪಣ್ಣವರೇ. ಹೀಗೇನೆ ಅಂದ್ರೆ ಇದು ಬಟ್ ಯಾವುದೋ ಒಂದು ಕೃಷಿಯನ್ನ ಒಂದ್ ಸ್ವಲ್ಪ ನಾವು ಮೌಲ್ಯವರ್ಧನೆ ಮಾಡಿ ಮಾರ್ಕೆಟಿಂಗ್ ಬಿಟ್ರೆ ಅದು ಖಂಡಿತವಾಗಿ ಕೂಡ ನಮಗೆ ದ್ವಿಗುಣ ಲಾಭವನ್ನು ತರುತ್ತೆ. ಡಬಲ್ ಇಂದ ಇನ್ಕಮ್ ಅಂತ ಫಾರ್ಮರ್ಸ್ ಅಂತ ನಮ್ದು ಘೋಷಣೆ ಅದ ಇದೆ. ಸೊ ಅದಾಗ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಈ ತರ ಅಣಬೆ ಅಂತ ಕೃಷಿ ಬಹಳ ಒಳ್ಳೇದು. ಅದನ್ನ ಹಾಗೆ ಮಾಡೋದ್ರಿಂದ ಮೌಲ್ಯವರ್ಧನೆ ಮಾಡಿ ಮಾಡಿ ಈಗ ಅಣಬೆಯನ್ನ ಪುಡಿ ಮಾಡಿ ಪ್ರೋಟೀನ್ ಪೌಡರ್ ತರ ಮಾಡಿ ಅಥವಾ ಬೇರೆ ಬೇರೆ ಉಪ್ಪಿನಕಾಯಿ ಮಾಡಿ ಬೇರೆ ಬೇರೆ ಏನು ಅವಕಾಶಗಳಿದೆ ಅದನ್ನೆಲ್ಲ ಸ್ವಲ್ಪ ಮಾಡಿಕೊಂಡು ಮೌಲ್ಯವರ್ಧನೆ ಮಾಡಿ ನಾವು ಅದನ್ನ ಮಾರುಕಟ್ಟೆ ಮಾಡಿದ್ರೆ ಖಂಡಿತವಾಗಿ ಕೂಡ ಅಣಬೆ ಬೇಸಾಯ ಕೂಡ ಲಾಭದಾಯಕ ಕೃಷಿ. ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ. ನಮ್ಮ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅಭಿನಂದನೆಗಳು ಡಾಕ್ಟರ್ ವಿಕ್ರಮ್ ಅಪ್ಪಣ್ಣವರೇ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಚಿಪ್ಪಣಬೆ ಬೇಸಾಯ ಹಾಗೂ ಮೌಲ್ಯವರ್ಧನೆ ಈ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಕ್ರಮ್ ಅಪ್ಪಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ನುಗ್ಗಲ ಪೊಕ್ಕಗೌಡ ಹಾಗೂ ತಂಡದವರಿಂದ ಗುಮ್ಟೆ ಪದಗಳನ್ನು. ಗೋವಿಂದ ಗೋವಿಂದ ಪಡೆದಿಲ್ಲ ರಾಮ ಬೆಳಗಾದು ರಾಮ ಕದ್ವ ಗುಡದಿಯರು ರಾಮ ಕಜ್ವ ಗುಡದಿಯರು ನಡೆದಾರು ನಗಲು ಕೋಟೆಗ ನಡೆದಾರು ಪಡೆದರು ರಾಮ ತಾನೇ ಅತ್ಯಳ ಗಂಗಾ ದೇವರೇ